ಜಗತ್ತಿನಲ್ಲಿಯೇ ನಾವು 5ನೇ ಸ್ಥಾನದಲ್ಲಿದ್ದೀವಿ. ಕರ್ನಾಟಕ ಕೂಡ 4-5ನೇ ಸ್ಥಾನದೊಳಗಿದೆ. ಅಂದರೆ ಆಂಧ್ರ ಪ್ರದೇಶ ಆನ್ ಎವರೇಜ್ ಜಾಸ್ತಿ ಮೆಕ್ಕೆಜೋಳ ಬೆಳೀತಾ ಇದ್ರು ಕೂಡ ಉತ್ತರ ಪ್ರದೇಶದಲ್ಲಿ ಉತ್ಪಾದನೆ ಪ್ರಮಾಣ ಜಾಸ್ತಿ ಇದೆ. ಕರ್ನಾಟಕದಲ್ಲಿ ಕೂಡ ನಾವೇನು ಹಿಂದಿಲ್ಲ ಅಂತೇಳಿ ನಮ್ಮ ರೈತರು ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಇದು ಕಮರ್ಷಿಯಲ್ ಕ್ರಾಪ್, ಇದನ್ನು ಬೆಳೀತಾ ನಮಗೆ ಲಾಭ ಆಗ್ತದೆ ಅಂತೇಳಿ ನಾವು ನಿರೀಕ್ಷೆ ಮಾಡ್ತೀವಿ. ಆದರೆ ಎಷ್ಟೋ ಸಾರಿ ಮಳೆ ತೊಂದರೆ ಆಗ್ತದೆ, ಆಮೇಲೆ ಸಾಕಷ್ಟು ರೋಗ ಮತ್ತು ದೊಡ್ಡದಾಗುವವರಿಗೆ ಬರುವಂಥ ರೋಗಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ವಿಫಲ ಆಗ್ತೀವಿ. ಈ ಬಸವನ ಹುಳು ಕಾಡ್ತಾವೆ, ಹಿಂಗಾಗಿ ಸಾಕಷ್ಟು ಈ ಥರ ಏನು ತೊಂದರೆಗಳು ಬರ್ತದೆ. ಈ ಉತ್ಪಾದನೆ ತಾಂತ್ರಿಕತೆ ಏನು, ಮುಖ್ಯವಾಗಿ ನಮಗೇನು ಗೊತ್ತಾ, ರೈತ ಬಾಂಧವರಿಗೆ ಈ ತಾಂತ್ರಿಕತೆಯನ್ನು ತಿಳ್ಕೊಳ್ಬೇಕು. ಹಿಂದಿನ ವಿಜ್ಞಾನ ತಿಳ್ಕೊಂಡ್ರೆ ಮುಂದೆ ನಾವು ಯಾವುದನ್ನು ಬರದಂಗೆ ತಡಿಬೇಕು ಅನ್ನೋ ಭಾವನೆ ನಮ್ಗೆ ಬಂದಾಗ ಮಾತ್ರ ನಾವು ಅದರಲ್ಲಿ ಯಶಸ್ಸು ಆಗಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ರೈತರಿಗೆ ವಿಜ್ಞಾನಿ ಅಂತಲೂ ಹೇಳ್ಬೋದು, ಅಷ್ಟು ಅವರಿಗೆ ಭೂಮಿ ಅವರಿಗೆ ಸಾಕಷ್ಟು ಕಲಿಸ್ಕೊಡ್ತದೆ. ಆದರೆ ಎಷ್ಟೋ ಜನ ಅದನ್ನು ಸರಿಯಾಗಿ ತಿಳ್ಕೊಳ್ಳೋದೇನೆ ತಪ್ಪು ಮಾಡ್ತಾರೆ. ಈ ನಿಟ್ಟಿನೊಳಗೆ ಇವತ್ತು ವಿಸ್ತೃತವಾಗಿ ಈ ಗೋಂಜೋಳ ಬೆಳೆಯನ್ನು ಹೆಂಗೆ ಬೆಳಿಬೇಕು, ಉತ್ಪಾದನೆ ತಾಂತ್ರಿಕತೆ ಏನಿದು, ಮತ್ತು ಈ ಸಸ್ಯ ಸಂರಕ್ಷಣಾ ಕ್ರಮಗಳು ಏನೇನಿದೆ, ಇವೆಲ್ಲ ಕುರಿತಂತೆ ಇವತ್ತು ವಿಜ್ಞಾನಿ ಆಗಿರುವಂಥ ಡಾಕ್ಟರ್ ಎಸ್ ಐ ಹರ್ಲಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಎಸ್ ಐ ಹರ್ಲಾಪುರ್ ಅವರು ಗೋಂಜೋಳ ಸಸ್ಯರೋಗ ಶಾಸ್ತ್ರದ ಪ್ರಧಾನ ವಿಜ್ಞಾನಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗೆ. ಗೋಂಜೋಳ ಸಸ್ಯರೋಗ ಶಾಸ್ತ್ರ ಬಗ್ಗೆ ವಿಸ್ತೃತವಾಗಿ ನಮಗೆ ತಿಳಿಸ್ಕೊಡ್ಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ ಡಾಕ್ಟರ್ ಎಸ್ ಐ ಹರ್ಲಾಪುರ್ ಅವರಿದ್ದಾರೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಹರ್ಲಾಪುರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ಸ್ವಾಗತ ಡಾಕ್ಟರ್ ಎಸ್ ಐ ಹರ್ಲಾಪುರ್ ಅವರೇ. ನಮಸ್ಕಾರ. ನಮ್ಮ ರೈತ ಬಾಂಧವರ ಪರವಾಗಿ ಸುಸ್ವಾಗತ. ನಮಸ್ಕಾರ. ಇವತ್ತು ನಾವು ಗೋಂಜೋಳ ಬೆಳೆಯ ಉತ್ಪಾದನೆ ಹಾಗೂ ಸಸ್ಯ ಸಂರಕ್ಷಣಾ ತಾಂತ್ರಿಕತೆ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೀವಿ. ಆರಂಭದೊಳಗೆ ಗೋಂಜೋಳ ಬೆಳೆಯ ಉತ್ಪಾದನೆಗೆ ನಮ್ಮ ರೈತ ಜಾಸ್ತಿ ಮುಂದಾಗ್ತಾ ಇರೋದಕ್ಕೆ ಕಾರಣ ಏನು? ದ್ವಿದಳ ಧಾನ್ಯಗಳಿದೆ, ಹತ್ತಿ ಇದೆ, ಶೇಂಗಾ ಬೆಳೆ ಇದೆ, ಅವನ್ನೆಲ್ಲ ಬಿಟ್ಟು ಗೋಂಜೋಳ ಬೆಳಿಬೇಕು ಅಂತೇಳಿ ಇವತ್ತು ಸಾಕಷ್ಟು ಜನ ರೈತರು ಮುಂದೆ ಬರ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣಗಳನ್ನು ತಾವು ವಿಜ್ಞಾನಿಯಾಗಿ ಹುಡುಕ್ತೀರಿ ಡಾಕ್ಟರ್ ಹರ್ಲಾಪುರ್ ಅವರೇ? ಇದು ಈ ಬೆಳೆಯನ್ನು ನಾವು ಎಲ್ಲ ಋತುಗಳಲ್ಲಿ, ಅಂದರೆ ಮುಂಗಾರು ಹಂಗಾಮು ಮತ್ತು ಬೇಸಿಗೆ ಹಾಗೂ ಹಿಂಗಾರಿ ಹಂಗಾಮಿನಲ್ಲಿ ಬೆಳೆಯಬಹುದು. ನೀರಾವರಿ ಹಾಗೂ ಮಳೆಯಾಶ್ರಿತ ಬೆಳೆಯಲ್ಲಿ ಆಶ್ರಯದಲ್ಲಿಯೂ ಸಹಿತ ಈ ಬೆಳೆಯನ್ನು ಬೆಳೆಯಲಾಗ್ತದೆ. ಹಾಗಾಗಿ ಇದು ಈ ಬೆಳೆ ಸುಮಾರು 115-120 ದಿವಸಕ್ಕೆ ಕಟಾವು ಬರ್ತದೆ. ಇದಲ್ಲದೇ ಈ ಬೆಳೆಗೆ ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ, ಅಥವಾ ಅತಿ ಸ್ವಲ್ಪ ಮಳೆ ಕಡಿಮೆ ಆದರೂ ಬೆಳೆ ಬರುವಂಥದ್ದೊಂದು ಇರ್ತದೆ. ಆಮೇಲೆ ಇದರ ಮೇವು, ಕಾಳು ಮೇವು ಹಾಗೂ ಎಲ್ಲ ಭಾಗಗಳು ಉಪಯೋಗ ಆಗೋದ್ರಿಂದ ಈ ಬೆಳೆಯನ್ನು ರೈತರು ಹೆಚ್ಚು ಹೆಚ್ಚಾಗಿ ಬೆಳಿಲಿಕ್ಕೆ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ. ಆಮೇಲೆ ಮಾರುಕಟ್ಟೆ ಸಹಿತ ಇದಕ್ಕೆ ಏನು ಸಮಸ್ಯೆ ಇಲ್ಲ ರೈತರಿಗೆ, ಈ ಬೆಳೆದ ಮಾಲನ್ನು ಮಾರಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅವರಿಗೆ. ಇನ್ನೊಂದು ಕಾರಣ ಏನಂದರೆ, ಈ ಎರಡು ಬೆಳೆ ಪದ್ಧತಿ ಮಾಡುವಾಗ, ಅಂದರೆ ಮುಂಗಾರಿ ಮತ್ತು ಹಿಂಗಾರಿ ಬೆಳೆಗಳ ಎರಡೂ ಬೆಳೆಗಳನ್ನು ನಾವು ಮಾಡಬೇಕಂದ್ರೆ, ಈ ಬೆಳೆ ಸುಮಾರು 120 ದಿವಸಕ್ಕೆ ಕಟಾವಾದರೆ ಮುಂಗಾರಿಯಲ್ಲಿ, ಹಿಂಗಾರಿಯಲ್ಲಿ ನಾವು ದ್ವಿದಳ ಧಾನ್ಯ ಬೆಳೆಗಳಾದಂಥ ಇದು ಇರ್ಬೋದು, ಕಡಲೆ ಇರ್ಬೋದು, ಅಥವಾ ಬೇರೆ ಏಕದಳ ಧಾನ್ಯದಂಥ ಗೋಧಿಯನ್ನು ಬೆಳೆಯಬಹುದು, ಅಥವಾ ಮುಂಗಾರಿಯಲ್ಲಿ ಸೋಯಾ ಅವರೆಯನ್ನು ಬೆಳೆದು ಹಿಂಗಾರಿಯಲ್ಲಿ ಗೋವಿನ ಜೋಳವನ್ನು ಬೆಳೆಯಬಹುದು. ಆದರೆ ಮುಂಗಾರಿಯಲ್ಲಿ ಹೆಚ್ಚಾಗಿ ಇದನ್ನು ನಾವು ಸುಮಾರು 86% ಈ ಬೆಳೆಯನ್ನು ನಾವು ಈ ಮಳೆಯಾಶ್ರಿತದಲ್ಲಿ ಭೂಮಿಯಲ್ಲಿ ಬೆಳೆಯಲಾಗ್ತದೆ, ಕ್ಷೇತ್ರ ಬೆಳೆಯಾಗ್ತದೆ. ಕೇವಲ 14-15% ಮಾತ್ರ ನೀರಾವರಿ ಭಾಗದಲ್ಲಿ ಬೆಳೆಯಲಾಗ್ತದೆ. ಈ ನೀರಾವರಿ ಬೆಳೆ ಬೆಳೆಯೋದಾದರೆ ಬೇಸಿಗೆ ಅಥವಾ ಹಿಂಗಾರು ಬೆಳೆಯಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯೋದು ಸೂಕ್ತ. ತುಂಬ ಉತ್ತಮವಾದ ಒಂದು ಪೀಠಿಕೆಯನ್ನು ನೀಡಿದ್ರಿ. ಗೋಂಜೋಳ ಅಂದರೆ ನಮ್ಮ ರೈತ ಬಾಂಧವರಿಗೆ ಯಾಕೆ ಅಷ್ಟು ಇಷ್ಟ, ಹೇಗೆ ಅದು ಒಂದು ಈ ವಾಣಿಜ್ಯ ಬೆಳೆಯಾಗಿ ಇವತ್ತು ಮನೆ ಮಾತಾಗಿದೆ, ರೈತರು ಅದನ್ನು ಬೆಳೀಲಿಕ್ಕೆ ತುಂಬ ತುದಿಗಾಲು ಮೇಲೆ ನಿಂತಿರ್ತಾರೆ ಅನ್ನೋದಕ್ಕೆ ಕಾರಣಗಳನ್ನು ಹೇಳಿದರೆ ಸಂತೋಷ. ಇವತ್ತು ಗೋಂಜೋಳ ಬೆಳೆಯನ್ನು ಉತ್ಪಾದನೆಯನ್ನು ಮಾಡಬೇಕು ಅಂತಂದಾಗ, ಈಗ ಗೋಂಜೋಳ ಬೆಳೆಯ ಒಂದು ಬೆಲೆ ಕಡಿಮೆ, 2,000 ಒಂದು ಕ್ವಿಂಟಲ್ಗೆ ಹೋಗ್ಬೋದು. ಹೀಗಾಗಿ ನಮ್ಗೆ ಅದರಲ್ಲಿ ಲಾಭ ಬೇಕು ಅಂದರೆ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೇಕು. ನಾವು ಇವತ್ತು 2 ಕ್ವಿಂಟಲ್ ಆಗೋ ಅಲ್ಲಿ 5-6 ಕ್ವಿಂಟಲ್ ಆಗೋ ಥರ ನಾವು ಮಾಡಿದ್ರೆ ಮಾತ್ರ ಗೋಂಜೋಳ ಬೆಳೆಯಲ್ಲಿ ಲಾಭ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಗೊಬ್ಬರ ಅಂತ ಹಾಕ್ತಾರೆ, ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ, ಆಮೇಲೆ ಬಿತ್ತಲಿಕ್ಕೆ ಸಾಕಷ್ಟು ಖರ್ಚು ಮಾಡ್ತಾರೆ ನಮ್ಮ ರೈತರು. ಅದಕ್ಕೆ ಲಾಭ ಬೇಕು ಅಂದರೆ ಉತ್ಪಾದನೆ ಹೆಚ್ಚಾಗಬೇಕು. ಉತ್ಪಾದನೆ ಹೆಚ್ಚಾಗಲಿಕ್ಕೆ ತುಂಬ ನಾವು ನಮ್ಮ ರೈತರು ಕಾಳಜಿ ವಹಿಸಬೇಕು. ಆ ನಿಟ್ಟಿನೊಳಗೆ ಗೋಂಜೋಳ ಬೆಳೆಯನ್ನು, ಮೆಕ್ಕೆಜೋಳ ಬೆಳೆಯ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಯಾವ ತಾಂತ್ರಿಕತೆಗಳನ್ನು ನಾವು ಅನುಸರಿಸಬೇಕಾಗ್ತದೆ? ಯಾಕೆ ವೈಜ್ಞಾನಿಕವಾಗಿ ಬೆಳಿಬೇಕು ಅಂತ ಮೊದಲು ಹೇಳ್ತಾ ಇದ್ದೆ, ನಮ್ಮ ರೈತ ಬಾಂಧವರು ಇದನ್ನೆಲ್ಲ ತಿಳ್ಕೊಳ್ಬೇಕು. ಯಾವ ತಾಂತ್ರಿಕತೆಗಳನ್ನು ಅನುಸರಿಸಿದರೆ, ತಳಿಗಳ ಆಯ್ಕೆ ಇರ್ಬೋದು, ಬೇಸಾಯ ಕ್ರಮಗಳಿರ್ಬೋದು, ರಸಗೊಬ್ಬರಗಳ ಬಳಕೆ ಇರ್ಬೋದು, ಮತ್ತು ಕಳೆನಾಶಕಗಳ ಬಳಕೆ ಇರ್ಬೋದು, ಅಂದರೆ ಅವನ್ನ ಸಮ ಪ್ರಮಾಣದಲ್ಲಿ ಸರಿಯಾಗಿ ನಾವು ಬಳಸಲಿಕ್ಕೆ ಸಾಧ್ಯ ಆದರೆ ಉತ್ಪಾದನೆ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾರ್ಗದರ್ಶನ ಮಾಡಿಕೊಡ್ಬೋದಾ? ಗೋಂಜೋಳದಲ್ಲಿ ಬೆಳೆಯಲ್ಲಿ ನಾವು ಉತ್ಪಾದನೆ ಹೆಚ್ಚು ಮಾಡಬೇಕಂದ್ರೆ ಅದರಲ್ಲಿ ನಾವು ಪ್ರಮುಖವಾಗಿ ನಾವು ಈ ಭೂಮಿಯ ಫಲವತ್ತತೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಬಿತ್ತನೆಯ ಒಂದು ಸಮಯ ಇರ್ಬೋದು, ಆಮೇಲೆ ಪ್ರಮಾಣೀಕೃತ ಬೀಜವನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಇದು ಪ್ರಥಮ ಹಂತ. ಎರಡನೇ ಹಂತದಲ್ಲಿ ನಾವು ರಸಗೊಬ್ಬರಗಳ ಬಳಕೆ, ಲಘು ಪೌಷಕಾಂಶಗಳ ಕೊರತೆ ಭಾಳ ಕಂಡುಬರ್ತದೆ ಇತ್ತೀಚೆಗೆ. ಸತುವಿನ ಒಂದು ಕೊರತೆ, ಕಬ್ಬಿಣದ ಕೊರತೆ ಕೆಲವು ಹಲವಾರು ಭೂಮಿಗಳಲ್ಲಿ ಕಂಡುಬರ್ತದೆ. ಅಂಥ ಲಘು ಪೌಷಕಾಂಶಗಳನ್ನು ಕೊರತೆಯನ್ನು ನೀಗಿಸಬೇಕು, ಅದನ್ನು ಸರಿಪಡಿಸಬೇಕು ಆಗುತ್ತೆ. ಆಮೇಲೆ ಕಳೆಗಳ ಹಾವಳಿಯಿಂದ ಹತೋಟಿ ಮಾಡಬೇಕಾದ್ರೆ ನಾವು ಕೆಲವೊಂದು ಕಳೆನಾಶಕಗಳನ್ನು ಬಳಸಬೇಕಾಗ್ತದೆ. ಹಾಗೂ ನೀರಿನ ಒಂದು ನಿರ್ವಹಣೆ, ಅದು ಬಹಳ ಮುಖ್ಯ ಇರ್ತದೆ. ಎಲ್ಲಿ ನೀರಾವರಿ ಇರ್ತದೆ ಅಲ್ಲಿ. ಆಮೇಲೆ ಅಂತರ ಬೇಸಾಯ ಮಾಡೋದು, ಆಮೇಲೆ ಈ ಬೆಳೆ ಅಂತರ ಬೇಸಾಯದ ಎಡಿ ಹೊಡೆಯೋದು ಅಂತ ಹೇಳ್ತೀವಿ ನಾವು, ಇಂಟರ್ಕಲ್ಟಿವೇಷನ್ ಅಂತ ಹೇಳ್ತೀವಿ, ಅದನ್ನು ಸಹಿತ ನಾವು ಸರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಈ ಬೆಳೆ ಹೇಗೆ ನಾವು ನಿರ್ವಹಣೆ ಮಾಡ್ತೀವಿ ಆ ಥರ ಅದರ ಉತ್ಪಾದನೆ ಹೆಚ್ಚಿಗೆ ಬರೋಕ್ಕೆ ಸಾಧ್ಯತೆ ಇದೆ. ಅಂದರೆ ಹಂತ ಹಂತವಾಗಿ, ಅಂದರೆ ಬೆಳೆ ಸಸಿ ಇದ್ದಾಗ, ಮೊಳಕೆ ಒಡೆಯೋ ಸಮಯದಲ್ಲಾಗಲಿ, ಬೆಳೆ ಮೊಣಕಾಲ ಥರ ಬಂದಾಗ, ಆಮೇಲೆ ಬೆಳೆ ಹೂ ಹೊಡೋ ಸಮಯದಲ್ಲಿ, ಬೆಳೆ ಹಾಲುಗಟ್ಟುವ ಸಮಯದಲ್ಲಿ, ಇವು ಬಹಳ ಬಹಳಷ್ಟು ಅತ್ಯುತ್ತಮವಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳು. ಈ ಸಂದರ್ಭದಲ್ಲಿ ನಾವು ಹೇಗೆ ಬೆಳೆಯನ್ನು ನಿರ್ವಹಣೆ ಮಾಡ್ತೀವಿ ಅದರ ಮೇಲೆ ಇಳುವರಿ ಮಟ್ಟ ಹೆಚ್ಚಿಗೆ ಆಗಲಿಕ್ಕೆ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳ್ತೀನಿ. ಈಗ ತಿಳುಗಳ ಆಯ್ಕೆ ಬಂದಾಗ, ಈಗ ಭೂಮಿ ಫಸ್ಟಿಗೆ ಮೊದಲಿಗೆ ನಾವು ತಿಳುಗಳ ಆಮೇಲೆ ನೋಡೋಣ ಅಂತ. ಈಗ ಭೂಮಿಯನ್ನು ನಾವು ಈಗ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಭೂಮಿಯನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ಅದನ್ನು ಸ್ವಲ್ಪ ನೀರು ಹರಿದು ಹೋಗುವಂಥ ಬಸಿಗಾವಲಿಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಹೆಚ್ಚಿನ ಮಳೆ ಬಂದಾಗ ಈ ಗೋವಿನ ಜೋಳ ಬೆಳೆಗೆ ಒಂದು ಭೂಮಿ ತಯಾರಿ ಹೆಂಗಿರ್ಬೇಕಂದ್ರೆ ಹುಡಿ ಹುಡಿ ಹೇಗಿರ್ಬೇಕು ಭೂಮಿ. ಅದು ನಾವು ನೇಗಿಲು ಹೊಡೆದು ಆಮೇಲೆ ಸರಿಯಾಗಿ ಅದಕ್ಕೆ ಈ ಕೊಟ್ಟಿಗೆ ಗೊಬ್ಬರ ಕೊಟ್ಟು 2-3 ವಾರ ಮೊದಲೇ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಆಮೇಲೆ ಸರಿಯಾಗಿ ಅದನ್ನು ಹುಡಿ ಹುಡಿ ಮಾಡಿದರೆ ಅದು ಮೊಳಕೆ ಪ್ರಮಾಣ ಚೆನ್ನಾಗಿ ಬರ್ತದೆ. ನಂತರ ಈಗ ನಾವು ಪ್ರತಿಯೊಂದನ್ನು ರಾಸಾಯನಿಕ ಗೊಬ್ಬರಗಳು ಬಳಸೋಕ್ಕಿಂತ ಮುಂಚಿತವಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಈ ಮಣ್ಣು ಪರೀಕ್ಷೆಯನ್ನು, ಭೂಮಿಯ ಮಣ್ಣು ಪರೀಕ್ಷೆಯನ್ನು ನಾವು ಮಾಡಿಸೋದು ಉತ್ತಮ. ಯಾಕಂದರೆ ರಸಗೊಬ್ಬರಗಳನ್ನು ನಾವು ಬಳಸಬೇಕಾದ್ರೆ ಹಾಕ್ಬೇಕಾದ್ರೆ ನಾವು ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಸಿದರೆ ಆ ಬೆಳೆಗೆ ಎಷ್ಟು ಯಾವುದು ಕೊರತೆ ಇದೆ, ಯಾವುದು ಹೆಚ್ಚಿಗೆ ಬೇಕು ಕಡಿಮೆ ಬೇಕು, ಅಥವಾ ಯಾವುದು ಸಮರ್ಪಕವಾಗಿ ಒಂದು ಸಮತೋಲನ ಗೊಬ್ಬರಗಳನ್ನು ನಾವು ಹಾಕಲಿಕ್ಕೆ ಅನುಕೂಲ ಆಗ್ತದೆ. ಅದರಲ್ಲೂ ಲಘು ಪೋಷಕಾಂಶಗಳ ಒಂದು ನಿರ್ವಹಣೆ ಬಹಳ ಮುಖ್ಯ ಆಗಿರ್ತದೆ. ಸತು ಮತ್ತು ಕಬ್ಬಿಣದ ಅದರ ಕೊರತೆ ಇದ್ದರೆ ನಾವು ಅದನ್ನು ಸಹಿತ ಹಾಕಬೇಕಾಗ್ತದೆ. ಹೀಗಾಗಿ ಭೂಮಿಯ ತಯಾರಿ ಬಹಳ ಮುಖ್ಯ ಇರ್ತದೆ, ಭೂಮಿಯ ತಯಾರಿ ಮಾಡಬೇಕಾಗ್ತದೆ. ನಂತರ ಈ ತಳಿಗಳ ಆಯ್ಕೆ, ಈಗ ಹೆಚ್ಚಾಗಿ ಎಲ್ಲ ಶಕ್ತಿಮಾನ್ ತಳಿಗಳು, ಸಂಕರ್ಣ ಗೋವಿನ ತಳಿಗಳು ನಾವು ಸಂಶೋಧನೆ ಆಗಿ ಬಿಡುಗಡೆ ಆಗಿದ್ದಾವೆ. ಸುಮಾರು ತಳಿಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ GH 150, 150, 125 ಹಾಗೂ ರಾಜ್ಯ ಬೀಜ ನಿಗಮ, ಬೀಜ ರಾಜ್ಯ ನಿಗಮದಲ್ಲಿ BRMH 1, BRMH 8 ಅನ್ನೋ ತಳಿಗಳು ಅತ್ಯುತ್ತಮ ಇಳುವರಿಯನ್ನು ಕೊಡ್ತಾ ಇದ್ದಾವೆ. ಅದಲ್ಲದೆ ಈ ಕೆಲವೊಂದು ಸಂಶೋಧನೆ ಮಾಡಿದಂಥ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡಿದಂತಹ ಅಖಿಲ ಭಾರತ ಗೋವಿಜನ ಯೋಜನೆಯಲ್ಲಿ ಸಂಶೋಧನೆ ಮಾಡಿದಂಥ ಕೆಲವೊಂದು ತಳಿಗಳು ಸಹಿತ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯ ಇರ್ತವೆ. ರೈತರು ಅವೆಲ್ಲ ಶಿಫಾರಸು ಮಾಡಿದಂಥ ತಳಿಗಳು ಇರ್ತವೆ, ಅಂತಹ ತಳಿಗಳನ್ನು ಬೆಳೆಯಬೇಕು ರೈತರು. ಮುಖ್ಯವಾಗಿ 1 ಎಕರೆಗೆ ಸುಮಾರು 9-10 ಕಿಲೋ ಬೀಜ ಬೇಕಾಗ್ತದೆ. ಕೆಲವು ರೈತರು ಏನು ಮಾಡ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತನೆ ಬೀಜ ಉಪಯೋಗ ಮಾಡ್ತಾರೆ, ಅದರಿಂದ ಬೆಳೆ ಇಳುವರಿ ಸಮರ್ಪಕವಾಗಿ ಬರೋದಿಲ್ಲ. ಆಮೇಲೆ ಕೆಲವು ರೈತರು ಏನು ಮಾಡ್ತಾರೆ, ಭಾಳ ಕಡಿಮೆ ಅಂತರದಲ್ಲಿ ಬಿತ್ತನೆ ಮಾಡ್ತಾರೆ, ಅದರಿಂದ ಸಹಿತ ನಾವು ಇಳುವರಿ ಹೆಚ್ಚಿಗೆ ಪಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಸಾಲಿಂದ ಸಾಲಿಗೆ 60 ಸೆಂಟಿಮೀಟರ್ ಅಂದರೆ 2 ಅಡಿ ಸಾಲಗಳನ್ನು ಬಿಡಬೇಕಾಗ್ತದೆ. ಆಮೇಲೆ ಬೀಜದಿಂದ ಬೀಜಕ್ಕೆ ಸುಮಾರು 20 ಸೆಂಟಿಮೀಟರ್ ಅಂದರೆ ಒಂದು ಗೇಣು ಅಂತರದಲ್ಲಿ ಬೀಜಗಳನ್ನು ನಾಟಿ ಮಾಡಿ 5 ಸೆಂಟಿಮೀಟ್ರ್ಗಿಂತ ಭಾಳ ಆಳವಾಗಿ ಬಿತ್ತನೆ ಮಾಡಬಾರ್ದು. 5 ಸೆಂಟಿಮೀಟ್ರ್ ಅಂತ ಇದೆ ಒಂದು ಆಳದಲ್ಲಿ ಬಿತ್ತನೆ ಬೀಜವನ್ನು ಬಿತ್ತನೆ ಮಾಡಿ ಆಮೇಲೆ ಮರುದಿವಸ ಒಂದು 24 ಗಂಟೆ ಒಳಗಡೆ ಆವಾಗ ನಾವು ಬಿತ್ತುವ ಸಮಯದಲ್ಲಿ ಶಿಫಾರಸು ಮಾಡಿದಂಥ ಸುಮಾರು ಸಾರಜನಕ ರಂಜಕ ರಸಗೊಬ್ಬರವನ್ನು ಕೊಟ್ಟು ಅದ್ರ ಜೊತೆಗೆ ನಾವು ಸತುವಿನ ಸಲ್ಫೇಟು ಮತ್ತು ಕಬ್ಬಿಣ ಸಲ್ಫೇಟನ್ನು ಎರೆಗೊಬ್ಬರಗಳ ಜೊತೆಗೆ ಮಿಶ್ರಣ ಮಾಡಿ ಹಾಕೋದ್ರಿಂದ ನಾವು ರಸಗೊಬ್ಬರಗಳನ್ನು ಮೂಲ ಗೊಬ್ಬರವನ್ನು ಕೊಟ್ಟು ನಂತರ ಬಿತ್ತನೆ ಮಾಡಿ ಮರುದಿವಸ ನಾವು ಭೂಮಿಯಲ್ಲಿ ತೇವಾಂಶವಿದ್ದರೆ ತೇವಾಂಶ ಇರುವ ದುಡ್ಕೊಂಡ್ಬಿಟ್ಟು ಕಳೆನಾಶಕ ಅಂದರೆ ಒಂದು ಅಟ್ರಾಜಿನ್ ಅಂತಂದು 50 WP ಅನ್ನೋ ಒಂದು ಅಟ್ರಾಜಿನ್ ಕಳೆನಾಶಕವನ್ನು ಇದು ಮೊಳಕೆ ಬರೋಕನ್ನು ಮುಂಚಿತನೇ ಇದನ್ನು ಸಿಂಪಡಣೆ ಮಾಡಲಿಕ್ಕೆ ಶಿಫಾರಸು ಮಾಡಲಾಗಿದೆ. ಇದು ಭೂಮಿಯಲ್ಲಿ ಏನು ಕಳೆಗಳ ಬೀಜಗಳು ಇರ್ತವೆ ಅವು ಬೆಳೆದು ಹಾನಿ ಮಾಡ್ತಾವೆ ಅಂದ್ಬಿಟ್ಟು ಬಿತ್ತನೆ ಮಾಡಿದ ಮರುದಿವಸ ಅಥವಾ 24 ಗಂಟೆ ಒಳಗಡೆ ಭೂಮಿಯಲ್ಲಿ ತೇವಾಂಶ ಇರಬೇಕು. ಆ ಸಮಯದಲ್ಲಿ 1 ಎಕರೆಗೆ 1 ಕಿಲೋಗ್ರಾಮ್ನಷ್ಟು ಅಟ್ರಾಜಿನ್ ಸುಮಾರು 300 ಲೀಟರ್ ನೀರಿನಲ್ಲಿ ದ್ರಾವಣದಲ್ಲಿ ಬೆರೆಸಿ ಅದನ್ನು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡ್ಬೇಕಾದ್ರೆ ಸ್ವಲ್ಪ ಅದನ್ನು ಹಿಂಬರ್ಕಿಯಿಂದ ಸಿಂಪಡಣೆ ಮಾಡಿದರೆ ಭಾಳ ಉತ್ತಮ. ಕಳೆನಾಶಕವನ್ನು ಕಳೆನಾಶಕಕ್ಕೆ ಸಪರೇಟಾಗಿ ಒಂದು ಬೇರೆ ಒಂದು ಪಂಪನ್ನು ಅಂದ್ರೆ ಈ ಸಿಂಪಡಣಾ ಪಂಪ್ ಅನ್ನು ಉಪಯೋಗಿಸುವುದು ಉತ್ತಮ. ಅದನ್ನ ನಾವು ಮತ್ತೆ ಕೀಟನಾಶಕಕ್ಕೆ ಅಥವಾ ಶಿಲೀಂಧ್ರನಾಶಕ ಉಪಯೋಗಿಸಿದ್ರೆ ಅದು ತೊಳಿಬೇಕು, ಅದನ್ನು ನೀರು ಸ್ವಚ್ಛ ತೊಳೆದು ಉಪಯೋಗಿಸ್ಬೇಕು, ಯಾಕಂದ್ರೆ ಕೆಲವೊಂದು ಕೆಟ್ಟ ಪರಿಣಾಮಗಳು ಆಗ್ತಿರ್ತಾವೆ. ಆಮೇಲೆ ಮುಖ್ಯವಾಗಿ ಏನಪ್ಪ ಅಂದ್ರೆ ಇದನ್ನ ಅಟ್ರಾಕ್ಷನ್ ಬಳಸ್ಬೇಕಾದ್ರೆ ನಾವು ಇದರಲ್ಲಿ ಅಂತರ ಬೇಸಾಯ ಮಾಡಿದಂಥ ಬೆಳೆಗಳಲ್ಲಿ ಬೇಸಾಯ ಇದು ಉಪಯೋಗಿಸಿ ಮಾಡಿದ್ರು. ಈಗ ಕೆಲವು ಸಲ ಸೋಯಾಬೀನ್ ಅಂತರ ಬೆಳೆಯಾಗಿ ಬೆಳೆದಿರ್ತಾರೆ, ಅಥವಾ ಬೇರೆ ಬೆಳೆಗಳನ್ನು ಹೆಸರು ಅಲಸಂದಿ ಅದನ್ನು ಅಂತರ ಬೆಳೆಯಾಗಿ ಬೆಳೆದಿರ್ತಾರೆ. ಅಂತಲ್ಲಿ ಈ ಅಟ್ರಾಜಿನ್ ಬಳಸಬಾರ್ದು, ಅದು ಕೆಟ್ಟ ಪರಿಣಾಮ ಬೀರುತ್ತದೆ ಈ ದ್ವಿದಳ ಧಾನ್ಯಗಳ ಮೇಲೆ. ಕೇವಲ ಗೋವಿನ ಜೋಳ ಬೆಳೆ ಬಂತ ಕ್ಷೇತ್ರದಲ್ಲಿ ಮಾತ್ರ ಅಟ್ರಾಜಿನ್ ಉಪಯೋಗಿಸಲಿಕ್ಕೆ ಪರವಾಗಿಲ್ಲ. ಡಾಕ್ಟರ್ ಎಸ್ ಐ ಹರ್ಲಾಪುರ ಅವರೇ, ಒಂದು ಮಾತದ ಮಾಹಿತಿ ಇದ್ದವ ಗೆದ್ದವ ಅಂತೇಳಿ, ಯಾವುದೇ ಒಂದು ಕೆಲಸ ಮಾಡಬೇಕಿದ್ದರೆ ಮಾಹಿತಿ ಮಾಡಿಕೊಂಡು ಪೂರ್ಣ ಮಾಹಿತಿ ಮಾಡ್ಕೊಂಡು ಮಾಡ್ಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಇವತ್ತು ನಮ್ಮ ರೈತ ಬಾಂಧವರು ಮೊನ್ನೆ ಸಾಕಷ್ಟು ಈ ಸೈಕ್ಲೋನ್ ಎಫೆಕ್ಟ್ ಆದಾಗ ಸಾಕಷ್ಟು ಮಳೆ ಆಯಿತು ಅಂತೇಳಿ ಇವತ್ತು ಬಿದ್ಕೊಂಡು ಕೂತಿದ್ದಾರೆ. ಸಾಕಷ್ಟು ಬಸವನ ಹುಳುವಿನ ಕಾಟ ಇದೆ. ಆಮೇಲೆ ಈಗ ನೋಡಿದ್ರೆ ಮಳೆ ಕಡಿಮೆ ಆಗಿದೆ. ಮುಖ್ಯವಾಗಿ ಅದು ಗೋವಿನ ಜೋಳ ಅದು ಇನ್ನೂ ಸಣ್ಣದಿರುವಾಗ ಮಳೆ ಸ್ಟಾಗ್ನೇಷನ್ ಆದರೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಅಂದರೆ ನೀರು ಬೇಕಾಗ್ತದೆ, ಅದಕ್ಕೆ ನೀರಿನ ಅಂಶ ಬಹಳ ಬೇಕು ಸಸಿ ದೊಡ್ಡದಾಗಿ ಬೆಳೆಯೋ ಸಮಯದೊಳಗೆ. ಅದಕ್ಕೆ ಯಾವಾಗಲೂ ಕೂಡ ವಿಜ್ಞಾನಿಗಳ ಮಾತನ್ನು ನಾವು ಅನುಸರಿಸಬೇಕು. ಇವತ್ತು ತಾವು ಹೇಳಿದ್ರಿ ಅಂದರೆ ಉತ್ಪಾದನೆ ತಂತ್ರಜ್ಞಾನಗಳನ್ನ ನಾವು ತಿಳ್ಕೊಬೇಕು ಮೊದಲು. ಮಣ್ಣಿನ ಒಂದು ಗುಣಮಟ್ಟ ಹೇಗಿದೆ, ಈಗ ಸಸಿಗೆ ಮಣ್ಣೇ ಜೀವಾಳ, ಮಣ್ಣಿದ್ರೆ ಮಾತ್ರ ಅದು ಬೆಳೀತದೆ. ಆಮೇಲೆ ತೆಳುಗಳ ಆಯ್ಕೆ ಮಾಡಬೇಕಾದ್ರೂ ಕೂಡ ಸೂಕ್ತವಾಗಿ ನಾವು ವಿಚಾರ ಮಾಡಬೇಕು. ಆಮೇಲೆ ಬೇಸಾಯ ಕ್ರಮಗಳನ್ನು ಕೂಡ ಸರಿಯಾಗಿ ಅನುಸರಿಸಬೇಕು. ಅದು ಜಾಸ್ತಿ ಬೀಜ ಹಾಕಿದರೆ ಗಿಡ ಬೆಳೆಯಲ್ಲ. ಹಂಗಲಾಗಿ ಸರಿಯಾಗಿ ಬೀಜದಿಂದ ಬೀಜಕ್ಕೆ ನೀವು ಹೇಳಿದಂಗೆ ಒಂದು 20 ಸೆಂಟಿಮೀಟರ್ ಆದರೂ ನಾವು ಗ್ಯಾಪ್ ಇಟ್ಟರೆ ಅನುಕೂಲ ಆಗ್ತದೆ. ಶಿಫಾರಸು ಮಾಡಿದ ಅಂತರದೊಳಗೆ ಮಾತ್ರ ಬೆಳಿಬೇಕು. ಅಂದರೆ ಈ ವೈಜ್ಞಾನಿಕವಾಗಿ ಬೆಳೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಬರೀ ಗೋವಿಂಜೋಳ ಬೆಳೆಯೋದಲ್ಲ, ಉತ್ಪಾದನೆ ಒಂದಕ್ಕಿಂತ 2 ಪಟ್ಟು ಹೆಚ್ಚಾಗಬೇಕು. ಹೇಗೆ ಆಂಧ್ರಪ್ರದೇಶದವರು ಬೆಳೀತಾ ಇದ್ದಾರೆ, ಎವರೇಜ್ ತುಂಬ ಜಾಸ್ತಿ ಇದೆ. ಕಡೆ ಎಲ್ಲ 1 ಕ್ವಿಂಟಲ್ 2 ಕ್ವಿಂಟಲ್ ಬರೆದ್ರೆ 4-5 ಕ್ವಿಂಟಲ್ ಅವ್ರು ಬೆಳೀತಾರೆ. ಅಂದರೆ ಇದಕ್ಕೆ ಕಾರಣ ಅಂದರೆ ಅವರು ವೈಜ್ಞಾನಿಕವಾಗಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ತುಂಬ ಸೂಕ್ತವಾದ ಮಾತುಗಳನ್ನ ಹೇಳಿದ್ದೀರಿ. ತುಂಬ ಮಳೆ ಬಂತು ಅಂತೇಳಿ ನಮ್ಮ ಜನ ಬಿದ್ಕೊಂಡು ಕೂತಿದ್ದಾರೆ. ಅವ್ರಿಗೇನು ಮಾರ್ಗದರ್ಶನ ಮಾಡ್ತೀರಿ ಡಾಕ್ಟರ್ ಹರ್ಲಾಪುರ ಅವರೇ? ಇಲ್ಲ, ಈ ಸಲ ಏನಾಗಿಬಿಟ್ಟಿದೆ ಅಂದರೆ ಈಗ ಬೇಗ ಮಳೆ ಬಿದ್ದಿದೆ, ರೈತರು ಬಿತ್ತನೆ ಮಾಡಲಿಕ್ಕೆ ಬಹಳಷ್ಟು ಉತ್ಸುಕರಾಗಿ ಬೇಗ ಆದಷ್ಟು ಬೇಗ ಬಿತ್ತನೆ ಮಾಡಬೇಕಂತ ಹೋಗಿದ್ದಾರೆ, ಕೆಲವರು ಮಾಡಿದ್ದಾರೆ. ಈಗ ನಮ್ಮ ಒಂದು ವೈಜ್ಞಾನಿಕದ ಪ್ರಕಾರ ಈಗ ಮಾನ್ಸೂನ್ ಇನ್ನೂ ಒಂದು ವಾರ ಮುಂದೆ ಹೋಗುವಂತ ಒಂದು ಸೂಚನೆ ಕಂಡು ಬಂದಿರೋದ್ರಿಂದ ಸದ್ಯಕ್ಕೆ ರೈತರು ಒಂದು ವಾರದ ಮಟ್ಟಿಗೆ ಬಿತ್ತನೆಯನ್ನು ಮುಂದೆ ಹಾಕುವುದು ಒಳ್ಳೆ ಸೂಕ್ತ. ಯಾಕಂದ್ರೆ ಒಣಬೇಸಾಯದಲ್ಲಿ ಎಸ್ಪೆಷಲಿ ಮಳೆಯಾಶ್ರಿತ ಬೆಳೆಗಳಲ್ಲಿ ಮೊಳಕೆ ಪ್ರವಾಡಿಗಳಿಗೆ ತೇವಾಂಶ ಸಾಕಷ್ಟು ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಬೆಳೆಗಳಿಗೆ ಎಲ್ಲಾ ಬೆಳೆಗಳಿಗೆ ಗೋವಿಂಜೋಳ ಆಯಿತು ಬೇರೆ ಬೆಳೆಗಳಾಯಿತು ಸರಿಯಾದ ಪ್ರಮಾಣದಲ್ಲಿ ಮೊಳಕೆ ಹೊಡೆದ್ರೆ ಸಸಿಗಳ ಸಂಖ್ಯೆ ಒಂದು ಚೆನ್ನಾಗಿರ್ತದೆ, ಹಿಂಗೆ ಇಳುವರಿ ಅದರ ಮೇಲೆ ನಿರ್ಧಾರ ಆಗ್ತದೆ. ಅದಕ್ಕೆ ಮಾನ್ಸೂನ್ ಒಂದು ಮುನ್ಸೂಚನೆ ನೋಡಿ ರೈತರು ಬಿತ್ತನೆ ಆಗ್ತದೆ. ಅದೇ ರೀತಿಯಾಗಿ ನಾವು ಈಗ ಬೀಜದ ಪ್ರಮಾಣ ಹೇಳಿದ್ವಿ, ಬೀಜ ಪ್ರಮಾಣದ ಕೆಲವು ಸಲ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ತಾರೆ, ಅದರಿಂದ ಒಳ್ಳೇದಾಗಲ್ಲ ಅಂತ ಹೇಳಿದ್ವಿ. ಕೆಲವು ಸಲ ರೈತರು ಏನ್ ಮಾಡ್ತಾರೆ, ಬರೀ DAP ಅಷ್ಟೇ ಹಾಕ್ಬಿಡ್ತಾರೆ, ಪೊಟ್ಯಾಶ್ ಹಾಕೋದಿಲ್ಲ, ಲಘು ಪೋಷಕಾಂಶಗಳು ಬಳಕೆ ಮಾಡೋದಿಲ್ಲ, ಅದರಿಂದ ಸಹಿತ ಇಳುವರಿ ಕುಂಠಿತ ಆಗ್ತದೆ. ಇದು ಸಹಿತ ಮುತುವರ್ಜಿ ವಹಿಸಬೇಕು. ಅದಕ್ಕೆ ಸಮತೋಲನ ರಸಗೊಬ್ಬರ ಕೊಡಬೇಕಾಗ್ತದೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕು, ಅಥವಾ ಶಿಫಾರಸು ಮಾಡಿದ ಸಾರಜನಕ ರಂಜಕ ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳನ್ನು ಸಮತೋಲನದಲ್ಲಿ ಬೆಳೆಗಳಿಗೆ ಒದಗಿಸೋದ್ರಿಂದ ಹಾಗೂ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡೋದ್ರಿಂದ ರೋಹಿಣಿ ಮಳೆ ತಿಥಿ ಉತ್ತಮ ಅಂತ ಹೇಳ್ತಾರೆ. ಈಗೆಲ್ಲ ಇನ್ನೊಂದು ವಾರದಲ್ಲೇ ಅದು ಶುರು ಆಗ್ತದೆ. ಆ ಉತ್ತಮ ಒಂದು ತಿಥಿಗೆ ಮಳೆಗೆ ಬಿತ್ತನೆ ಮಾಡೋದ್ರಿಂದ ಬೆಳೆಗಳು ಚೆನ್ನಾಗಿ ಬರ್ತವೆ. ಡಾಕ್ಟರ್ ಹರ್ಲಾಪುರ ಅವರೇ, ತುಂಬ ವಿಸ್ತೃತ ಮಾಹಿತಿ ನೀಡಿದ್ದೀರಾ. ಇವತ್ತು ನಮ್ಮ ರೈತ ಬಾಂಧವರಿಗೆ ಮುಖ್ಯವಾಗಿ ಬೆಳೆ ಬೆಳೆಯೋದು ಮುಖ್ಯ ಅಲ್ಲ, ಉತ್ಪಾದನೆ ಹೆಚ್ಚಾಗಲಿಕ್ಕೆ ಏನು ಮಾಡಬೇಕು ಅದನ್ನು ತಿಳ್ಕೊಂಡು ಬೆಳೆಯೋದು ಭಾಳ ಮುಖ್ಯ. ಹೀಗಾಗಿ ತಾವು ಹೇಳಿದ ಹಾಗೆ ಇನ್ನೂ ಬಿದ್ದೇ ಇರೋಂಥ ರೈತರು ತಡ್ಕೊಳ್ಳಿ, ರೋಹಿಣಿ ಮಳೆ ಬರೋವರೆಗೂ ಕಾಯಿರಿ ಅಂತೇಳಿ ಹೇಳ್ತಾ ಇವತ್ತು ತಾವು ಹೇಳಿದ್ರಿ ಸೈಕ್ಲೋನ್ ಎಫೆಕ್ಟಿಂದ ಪರಿಣಾಮ ಏನಾಗಿದೆ, ಸಾಕಷ್ಟು ಬಂಡಲ್ಲಿ ಹಸಿ ಇದೆ, ಅದನ್ನು ಉಳಿಮೆ ಮಾಡಿ ಈಗ ಬಿತ್ತುಬಿಟ್ಟಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ ಒಂದು ಸಂಶೋಧನೆ ಪ್ರಕಾರ, ಅಧ್ಯಯನದ ಪ್ರಕಾರ ಬಸವನ ಹುಳುವಿನ ಕಾಟ ಬಹಳ ಆಗಿದೆ. ಬಸವನ ಹುಳು ಈ ಗೋಂಜೋಳ ಅಷ್ಟೇ ಅಲ್ಲ, ಪ್ರತಿಯೊಂದು ಸಸಿ ಇರುವಂತಹ ಪ್ರತಿಯೊಂದು ಗಿಡಗಳನ್ನ ತಿಂತಾ ಇದಾವು. ಹೀಗಾಗಿ ಅವುಗಳಿಗೆ ಒಂದು ನಾವು ಉಪಚಾರ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ಒಟ್ಟಾರೆ ಗೋವಿನಜೋಳವನ್ನು ಬಾಧಿಸುವಂತಹ ರೋಗಗಳು ಯಾವುವು ಮತ್ತು ಕೀಟಗಳು ಯಾವುವು, ಇವುಗಳ ಬಗ್ಗೆ ಮಾಹಿತಿ ಕೊಡಬಹುದಾ? ಈ ಬಿತ್ತಿದಂಥ ಸಂದರ್ಭದಲ್ಲಿ ಬಸವನ ಹುಳು ಕಾಟ ಅಥವಾ ಶಂಖ ಹುಳು ಕಾಟ ಅದನ್ನು ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಅದರ ಸಲುವಾಗಿ ನಾವು ಕೆಲವೊಂದು ಕೀಟಗಳನ್ನು ಕೈಯಿಂದ ಆರಿಸಿ ಅದನ್ನು ಅವನ್ನು ನಾಶ ಮಾಡೋದಾಗಲಿ ಅಥವಾ ಮೊನೊಕೊಟೋಫಾಸ್ ಅನ್ನೋದು ಒಂದು ಏನಿದೆ 36-36 ಅಂತ ಒಂದು ಕೀಟನಾಶಕ ಇದೆ, ಅದನ್ನು ಸಿಂಪಡಣೆ ಮಾಡ್ಬೋದು. ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಪ್ರಮಾಣದಲ್ಲಿ ಹಾಕಿ ಬದುಗೊಳಿಸುತ್ತಲೂ ಹಾಗೂ ಎಲ್ಲೆಲ್ಲಿ ಹುಳುಗಳು ಕಾಟ ಇದೆ ಅದನ್ನು ಕಂಡಲ್ಲಿ ಅದನ್ನು ನಾವು ಮೊನೊಕೊಟೋಫಾಸ್ ಅನ್ನೋ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡೋದ್ರಿಂದ ಈ ಶಂಖ ಕೀಟಗಳನ್ನು ನಾಶ ಮಾಡಬಹುದು ಅಥವಾ ಹತೋಟಿ ತರಬಹುದು ಅಂತ ತಿಳಿಸ್ತೀನಿ. ಇದಲ್ದೇ ಆಮೇಲೆ ಅದು ಕಾಂಡ ದಪ್ಪ ಆಗೋದ್ ಮೇಲೆ ಏನ್ ಮಾಡೋಕ್ಕಾಗಲ್ಲ ಅದಕ್ಕಂತ ಹೇಳ್ರಿ. ಆಮೇಲೆ ಇದು ಬೆಳೆ ಬಹಳ ಸಸಿ ಎಳೆದಿದ್ದಾಗ ಮಾತ್ರ ಬಹಳಷ್ಟು ತೊಂದರೆ ಮಾಡ್ತತಿ. ಬೆಳೆ ಬೆಳೆದ ನಂತರ ಇದ್ರ ಬಾಧೆ ಅಷ್ಟೊಂದು ಪರಿಣಾಮಕ ಆಗೋದಿಲ್ಲ. ಹಾಗಾಗಿ ಅಲ್ಲಿವರೆಗೂ ನಾವು ಸಸಿ ಇದ್ದಾಗ ಸಸಿ ಇರುವ ತನೂ ಸುಮಾರು 15-20 ದಿವಸ ಬೆಳೆ ಇರುವಾಗ ಇದನ್ನ ಕಾಪಾಡಬೇಕಾಗ್ತದೆ. ಅದಕ್ಕಾಗಿ ನಾವು ಮೊನೊಕೋಟ್ ಪಾಸ್ ಸಿಂಪಡಣೆ ಮಾಡಿ ಈ ಹುಳ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಈ ಪ್ರಮುಖವಾಗಿ ಗೋವಿನ ಜೋಳ ಬೆಳೆಯಲ್ಲಿ ಬಾಧಿಸುವ ರೋಗ ಹಾಗೂ ಕೀಟಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕಂದ್ರೆ ಈ ಬೆಳೆಯಲ್ಲಿ ಇತ್ತಿತ್ತಲಾಗಿ ಈ ಸೈನಿಕ ಹುಳು ಅಥವಾ ಲದ್ದಿ ಹುಳು ಅನ್ನೋ ಒಂದು ಬಾಧೆ ಬಹಳಷ್ಟು ಹಾನಿ ಮಾಡ್ತದೆ. ಇತ್ತೀಚೆಗೆ ಮೊದಲು ಕಾಂಡಕೊರೆ ಹುಳು ಇತ್ತು, ಈಗ ಸೈನಿಕ ಹುಳು ಅಂತ ಒಂದು ಬರ್ತಾ ಇದೆ. ಎಲೆಗಳನ್ನೆಲ್ಲ ತಿಂದ್ಬಿಟ್ಟು ಆಮೇಲೆ ತೆನೆಗಳಿಗೂ ಸಹಿತ ಹಾನಿ ಮಾಡ್ತದೆ. ಇದರಿಂದ ನಾವು ಇದನ್ನು ಈ ಕೀಟವನ್ನು ನಾವು ಮೊದಲೇ ಹಂತದಲ್ಲಿ ಹತೋಟಿ ಮಾಡಬೇಕಾಗ್ತದೆ. ಬೆಳೆ ಸುಮಾರು ಬಿತ್ತಿದ ನಂತರ 20-25 ದಿವಸದಲ್ಲಿ ಕೀಟನಾಶಕಗಳಾದಂಥ ಕ್ಲೋರಾಂಟ್ರಿನ್ ಪೋಲ್ ಅಥವಾ ಇಮಾಮೆಕ್ಟಿನ್ ಬೆಂಜೋಯಿಟ್ ಕೀಟನಾಶಕಗಳನ್ನು ಪ್ರತಿ ಲೀಟರ್ ನೀರಿಗೆ 0.2 ml ಅಂದರೆ 0.2 ml ಮಿಲಿ ಪ್ರಮಾಣದಲ್ಲಿ, ಅಂದರೆ ಒಂದು ಟ್ಯಾಂಕಿಗೆ ಸುಮಾರು 3.5 ml ಪ್ರಮಾಣದಲ್ಲಿ ಹಾಕಿ 15 ಲೀಟರ್ ಟ್ಯಾಂಕಿಗೆ ಸುಮಾರು 15-16 ಲೀಟರ್ ಪಂಪ್ಗೆ ಸುಮಾರು 3.5 ml ಔಷಧಿಯನ್ನು ಹಾಕಿ ಸಿಂಪಡಣೆ ಮಾಡಬೇಕು. 1 ಎಕರೆಗೆ 60 ml ಪ್ರಮಾಣದಲ್ಲಿ ಒಂದು ಔಷಧಿ ಕೀಟನಾಶಕ ಬೇಕಾಗ್ತದೆ. ಇದನ್ನು ಸುಳಿಯಲ್ಲೇ ಹಾಕಬೇಕು, ಔಷಧಿಯನ್ನು ಸುಳಿಯಲ್ಲಿ ಸಿಂಪಡಣೆ ಮಾಡಬೇಕು. ಎಲೆಗಳಿಗೆ ಸಿಂಪಡಣೆ ಮಾಡಿದರೆ ಈ ಕೀಟ ರೋಗ ಈ ಲದ್ದಿ ಹುಳು ಅಥವಾ ಸೈನಿಕ ಹುಳು ಬಾಧೆ ಕಡಿಮೆ ಆಗೋದಿಲ್ಲ. ಆದ್ದರಿಂದ ಬಿತ್ತಿದ 15-20 ದಿವಸಕ್ಕೆ ಒಂದು ಸಿಂಪಡಣೆ ಕೊಡಬೇಕಾಗ್ತದೆ. ಅನಂತರ ನಾವು ಈ ಕಾರ್ಬೋಫ್ಯೂರಾನ್ ಅಂತ ಹೇಳ್ತೀವಿ, ಅದನ್ನು 1 ಎಕರೆಗೆ ಸುಮಾರು 3 kg ಕಾರ್ಬೋಫ್ಯೂರಾನ್ ಹರಳನ್ನು ಕೀಟನಾಶಕ ಹರಳನ್ನು ಸುಳಿಯಲ್ಲಿ ಸಹಿತ ಹಾಕ್ಬೋದು. ಆಮೇಲೆ ಅದರಿಂದ ಸಹಿತ ಕೀಟರೋಗ ಬಾಧೆ ಕಡಿಮೆ ಆಗ್ತದೆ. ಈ ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ನಾವೊಂದು ಮುಖ್ಯವಾಗಿ ಕಾಳಜಿ ವಹಿಸ್ಬೇಕಂತಂದ್ರೆ ನಾನು ಹೇಳಿದೆಲ್ಲ, ಈ ಕೀಟನಾಶಕಗಳಾದಂಥ ಕ್ಲೋರಾಂಟ್ರಿನೋಪೋಲ್ ಅಥವಾ ಇಮಾಮೆಕ್ಟಿನ್ ಬೆಂಜೋಯಿಟ್ ಈ ಕೀಟನಾಶಕಗಳನ್ನು ಸುಳಿಯಲ್ಲಿ ಡೈರೆಕ್ಟಾಗಿ ನೇರವಾಗಿ ಗೋವಿನ ಜೋಳ ಬೆಳೆಯ ಸುಳಿಯಲ್ಲಿ ಸಿಂಪಡಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂದರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೀಟರು ಹತೋಟಿಯಾಗಿ ಬೆಳೆ ಸಮೃದ್ಧಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ರೋಗ ಅಂದರೆ ಇದರಲ್ಲಿ ಮುಖ್ಯವಾಗಿ ಶಿಲೀಂಧ್ರದಿಂದ ಬರುವಂಥ ರೋಗ ಅಂದರೆ ಉರಿಜಿಂಗಿ ರೋಗ, ಅಂದರೆ ಬೆಂಕಿ ರೋಗ ಅಂತ ಹೇಳ್ತೀವಿ ನಾವು. ಅಂದರೆ ಇದು ಶಿಲೀಂಧ್ರದಿಂದ ಬರುವಂಥ ರೋಗ, ಸುಮಾರು ಬೆಳೆ ಸುಮಾರು 20-30 ದಿವಸ ಇದ್ದಾಗ ಸಣ್ಣ ಸಣ್ಣ ಒಂದು ಚುಕ್ಕೆಗಳು ಕಾಣಿಸ್ಕೊಳ್ತಾವೆ ಎಲೆಗಳ ಕೆಳಭಾಗದಲ್ಲಿ. ಇದನ್ನು ಹಾಗೆ ಬಿಟ್ಟರೆ ಈ ರೋಗ ಹಾಗೆ ಹತೋಟಿ ಮಾಡಲಾರ್ದು ಹಾಗೆ ಬಿಟ್ಟರೆ ಅಲ್ಲ, ಇನ್ನೂ ರೋಗ ಉಲ್ಬಣಗೊಂಡು ಹೂ ಆಡುವ ಸಮಯದಲ್ಲಿ ಜಾಸ್ತಿ ಹೆಚ್ಚಿಗೆ ಆಗಿ ಎಲೆಗಳ ಒಂದು ಪತ್ರ ಹರಿತವನ್ನು ನಾಶ ಮಾಡಿ ಆಮೇಲೆ ತೆನೆಗಳ ಒಂದು ಗುಣಮಟ್ಟ ಕಾಳಿನ ಗುಣಮಟ್ಟದ ಮೇಲೆ ತೆನೆಗಳ ಒಂದು ಗಾತ್ರ ಹಾಗೂ ಆಗಿರ್ಬೋದು ಎಲೆಗಳು ಅಲ್ಲಿ ಸುಟ್ಟಂಗಾಗಿ ಮೇವು ಸಹಿತ ಸರಿಗೆ ನಮಗೆ ಸಿಗೋದಿಲ್ಲ. ಅಂಥ ಒಂದು ಕೆಟ್ಟ ಪರಿಣಾಮಗಳು ಈ ಉರುಜಿಂಕೆ ರೋಗದ ಮೇಲೆ ಇದರಿಂದ ಆಗ್ತದೆ. ಆ ಉರುಜಿಂಕೆ ರೋಗ ಹತೋಟಿ ಮಾಡಲಿಕ್ಕೆ ಬೆಳೆ ಸುಮಾರು ಮೊಣಕಾಲ ಥರ ಇರುವಾಗ, ಅಂದರೆ ಸುಮಾರು 35-40 ದಿವಸ ಇರುವಾಗ, ಅಲ್ಲಿ ಪ್ರತಿ ಲೀಟರ್ಗೆ 2.5 gram ಮ್ಯಾಂಕೋಜೆಬ್ ಸಿಂಪಡಣೆ ಮಾಡ್ಬೋದು. ಅದರ ಬದಲಾಗಿ ಇನ್ನೊಂದು ಈಗ ಸಂಯುಕ್ತ ಶಿಲೀಂಧ್ರನಾಶಕ ಅಂತ ಹೊಸದ ಒಂದು ಸಂಶೋಧನೆ ಮಾಡಲಾಗಿದೆ. ಅದು ಡೈಫೆನ್ ಕೊನೋಜೋಲ್ ಅಜಾಕ್ಸಿಸ್ಟ್ರೋಬಿನ್ ಹಾಗೂ ಡೈಫೆನ್ ಕೊನೋಜೋಲ್ ಒಂದು ಮಿಶ್ರಣದಂಥ ಒಂದು ಸಂಯುಕ್ತ ಶಿಲೀಂಧ್ರನಾಶಕ, ಅದನ್ನು ಪ್ರತಿ ಲೀಟರ್ ನೀರಿಗೆ 1 ml ಪ್ರಮಾಣದಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡ್ಬೋದು. ಈ ರೋಗ ಉರಿಜಿಂಕೆ ರೋಗ ಅಲ್ಲದೆ ತುಕ್ಕು ರೋಗ ಹಾಗೂ ಎಲೆ ಕರುಲೇರಿಯಾ ಎಲೆ ಚುಕ್ಕೆ ರೋಗಗಳು ಸಹಿತ ಈ ಬೆಳೆಗೆ ಬಾಧಿಸ್ತವೆ. ಇದೇ ಔಷಧಿಯನ್ನು ಅಂದರೆ ಅಜಾಕ್ಸಿಸ್ಟ್ರೋಬಿನ್ ಹಾಗೂ ಸಂಯುಕ್ತ ಶಿಲೀಂಧ್ರನಾಶಕ ಅಂತ ಅಜಾಕ್ಸಿಸ್ಟ್ರೋಬಿನ್ ಹಾಗೂ ಡೈಫೆನ್ ಕೊನೋಜೋಲ್ ಅಥವಾ ಮ್ಯಾಂಕೋಜೆಬ್ ಇವೆರಡರಲ್ಲಿ ಯಾವುದೋ ಒಂದನ್ನು ಸಿಂಪಡಣೆ ಮಾಡೋದನ್ನು ಸಹಿತ ಎಲೆಗಳಿಗೆ ಬರುವಂಥ ಎಲ್ಲ ಶಿಲೀಂಧ್ರ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನಮಗೆ ತೆನೆಗಳ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀಳೋದಿಲ್ಲ. ಡಾಕ್ಟರ್ ಎಸ್ ಐ ಹರ್ಲಾಪುರ ಅವರೇ, ತುಂಬ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ವಿಶೇಷವಾಗಿ ಗೋವಿಂಜೋಳ ಸಸಿ ಇರಬೇಕಿದ್ರೆ ನಾವು ತುಂಬ ಕಾಳಜಿ ವಹಿಸಬೇಕು, ಅದು ದೊಡ್ಡದಾಗೋವರೆಗೂ. ಯಾಕಂದರೆ ಈ ಥರ ಈ ಬಸವನ ಹುಳು ಆಗಲಿ ನೀವು ಲದ್ದಿ ಹುಳು ಅಂದರೆ ಅವು ಎಲೆಗಳನ್ನ ತಿನ್ನಲಿಕ್ಕೆ ಶುರು ಮಾಡಿದರೆ ಅದು ಬೆಳೆಯೋದು ಹೆಂಗೆ? ಅದಕ್ಕೆ ರೈತ ಬಾಂಧವರು ಗೋವಿಂಜೋಳ ದೊಡ್ಡದಾಗೋವರೆಗೆ ಸ್ವಲ್ಪ ಕಾಯಬೇಕು. ಆಮೇಲೆ ದೊಡ್ಡದಾದ್ಮೇಲೆ ಇದ್ರ ಸಮಸ್ಯೆ ಇನ್ನೊಂದು ಬೇರೆ, ಸಾಕಷ್ಟು ಬೇರೆ ಬೇರೆ ರೋಗಗಳು ಬರ್ತವೆ. ಗೋವಿಂಜೋಳ ಗಿಡವಾಗಿ ಬಂದ ಮೇಲೆ ದೊಡ್ಡದಾದ್ಮೇಲೆ ಬರುವಂಥ ರೋಗಗಳು ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಗಿಡ ದೊಡ್ಡದಾದ್ಮೇಲೆ ತೆನೆ ಹಿಡಿದು ಅದೇ ನಮಗೆ ಬರುವಂಥ ಇಳುವರಿ. ಆ ತೆನೆ ದೊಡ್ಡದಾಗಬೇಕು ಮತ್ತು ತೆನೆ ರೋಗರಹಿತವಾಗಿರಬೇಕು ಅಂತಂದಾಗ ಮಾತ್ರ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದು. ಹೇಗೆ? ಗೋವಿಂಜೋಳ ದೊಡ್ಡದಾದ್ಮೇಲೆ ತೆನೆ ಬರೋ ಸಮಯದೊಳಗೆ ನಾವು ಏನೇನು ಒಂದು ಕಾಳಜಿ ತಗೊಳ್ಬೇಕಾಗ್ತದೆ? ನೀರಿನ ಪ್ರಮಾಣ ಇರ್ಬೋದು ಅಥವಾ ಔಷಧ ಪ್ರಮಾಣ ಇರ್ಬೋದು, ಆಮೇಲೆ ಮತ್ತೇನಾದರೂ ರಸಗೊಬ್ಬರ ಮತ್ತೆ ಹಾಕಬೇಕು, ಹೇಗೆ ಹೇಗೆ ಗೋವಿನ ತೆನೆ ಅದನ್ನು ಸಂರಕ್ಷಣೆ ಮಾಡಬೇಕಲ್ಲ, ಆ ನಿಟ್ಟಿನೊಳಗೆ ಯಾವ ರೀತಿ ನಾವು ನಮ್ಮ ರೈತ ಬಾಂಧವರು ಕಾಳಜಿ ವಹಿಸಬೇಕು? ನೀವು ಭಾಳ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಪ್ರತಿ ಹಂತದಲ್ಲಿ ಸಹಿತ ನಾವು ಕೀಟ ರೋಗಗಳು ಹತೋಟಿ ಮಾಡೋದ್ರಿಂದ ನಾವು ಬೆಳೆಯನ್ನು ಸುರಕ್ಷಿತವಾಗಿ ಇಟ್ಟು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಈಗ ಗೋವಿಂಜೋಳ ಬೆಳೆಯಲ್ಲಿ ನಾನು ಹೇಳಿದಾಗೆ ಬೆಳೆ ಸುಮಾರು 55-60 ದಿವಸಕ್ಕೆ ಹೂ ಆಡ್ತತಿ. ಹೂ ಆಡೋಕ್ಕಿಂತ ಮುಂಚಿತ ನಾನು ಹೇಳಿದೆ ಈಗ ಏನು ಮಾಡಬೇಕು, ಉರಿಜಿಂಕೆ ರೋಗ, ಲದ್ದಿ ಹುಳು, ಆಮೇಲೆ ಈ ತುಕ್ಕು ರೋಗ, ಎಲೆ ಚುಕ್ಕೆ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಈಗಲೇ ಸೀಗೆ ಸಿಂಪಡಣೆ ಏನು ಮಾಡಬೇಕು, ರಾಸಾಯನಿಕಗಳನ್ನು ಮಾಡಬೇಕು ಅಂತ ಹೇಳಿದ್ವಿ. ಇದಲ್ಲದೆ ನಾವು ಮೂಲ ಗೊಬ್ಬರವಾಗಿ ಪೊಟ್ಯಾಶ್ ಹಾಗೂ ಸತುವಿನ ಸಲ್ಫೇಟನ್ನು ಕೊಡುವುದರಿಂದ ಸಹಿತ ಈ ರೋಗಗಳ ಬಾಧೆ, ಕೀಟಗಳ ಬಾಧೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಇದನ್ನು ಸಹಿತ ರೈತರು ಗಮನ ವಹಿಸಬೇಕು. ಈಗ ಕೇವಲ DAP ಹಾಕೋದ್ರಿಂದ ಅಷ್ಟೇ ಬೆಳೆ ಸಮರ್ಪವಾಗಿ ಬೆಳೆದಿಲ್ಲ, ಅದರಿಂದ ಕೀಟಬಾಧೆ ಹೆಚ್ಚಿಗೆ ಆಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ನಾವು ಪೊಟ್ಯಾಶ್ ಮೂಲ ಗೊಬ್ಬರವಾಗಿ ಹಾಗೂ ಸತುವಿನ ಸಲ್ಫೇಟನ್ನು ಮೂಲ ಗೊಬ್ಬರಕ್ಕೆ ಕೊಡೋದ್ರಿಂದ ಎಲೆಗಳಿಗೆ ಬರುವಂಥ ರೋಗ ಹಾಗೂ ಕೀಟಗಳನ್ನು ಸಹಿತ ಸ್ವಲ್ಪ ಮಟ್ಟಿಗೆ ನಾವು ಹತೋಟಿಯಲ್ಲಿ ಇಡಬಹುದು ಅನ್ನೋದನ್ನು ಕಂಡು ಬಂದಿದೆ. ಹಾಗಾಗಿ ರೈತರ ಅದರ ಬಗ್ಗೆ ಗಮನ ವಹಿಸಬೇಕು. ಆಮೇಲೆ ಬೆಳೆ ಹೂ ಆಡಿದ ನಂತರ, ತೆನೆ ಬಂದ ನಂತರ ಆವಾಗ ಕೆಲವೊಂದು ಕಪ್ಪು ಕಾಂಡುಕೊಳೆ ರೋಗ ಅಂತ ಬರ್ತದೆ. ಅದು ಯಾಕೆ ಬರ್ತದೆ ಅಂದರೆ ಈಗ ಭೂಮಿಯಲ್ಲಿ ತೇವಾಂಶ ಕಡಿಮೆ ಆದಾಗ, ವಾತಾವರಣದಲ್ಲಿ ಮಳೆ ಹೋಯಿತು ಅಂದರೆ, ಆಮೇಲೆ ಅಥವಾ ಆರ್ದ್ರತೆ ಕಡಿಮೆ ಆಯಿತು ಅಂದರೆ, ತೇವಾಂಶ ಕಡಿಮೆ ಆಯಿತು ಅಂದರೆ, ಉಷ್ಣಾಂಶ ಜಾಸ್ತಿ ಆಯಿತು ಅಂದರೆ, ಅಂಥ ಸಂದರ್ಭದಲ್ಲಿ ಸಹಿತ ಈ ಕಪ್ಪು ಕಾಂಡುಕೊಳೆ ರೋಗ ಅಂತ ಬರ್ತದೆ. ಒಂದು ಅದು ಏನಂದರೆ ಬೆಳೆ ಮಾಗುವಕ್ಕಿಂತ ಮುಂಚಿತರೆ ಮಾಗಿ ಇತ್ತೇನೆ ಗಿಡಗಳು ನೆಲಕ್ಕೆ ಉರುಳುವಂಥ ಒಂದು ಕಪ್ಪು ಕಾಂಡುಕೊಳೆ ರೋಗ ಬಾಧೆ. ಅದನ್ನು ನಿಯಂತ್ರಿಸಬೇಕಾದ್ರೆ ನಾವು ಸುಮಾರು ಬೆಳೆ ಹೂ ಆಡೋಕ್ಕಿಂತ ಮುಂಚಿತ ಆ ಸಮಯದಲ್ಲಿ ನಮಗೆ ಒಂದು ಎಕರೆಗೆ 40 kg ಹೆಚ್ಚಿಗೆ ಪೊಟ್ಯಾಶ್, ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶನ್ನು ಬೆಳೆಗೆ ಒದಗಿಸ್ಬೇಕಾಗ ಆ ರೀತಿ ಮಾಡೋದನ್ನು ಸಹಿತ, ಆಮೇಲೆ ಸಾಧ್ಯದಷ್ಟು ನಾವು ಏನೋ ನೀರಾವರಿ ಒಂದು ಅನುಕೂಲ ಇತ್ತಿದ್ರಂದರೆ ಒಂದು ನೀರನ್ನು ಕೊಡೋದ್ರಿಂದ ಸಹಿತ ಈ ಕಪ್ಪು ಕಾಂಡುಕೊಳೆ ರೋಗವನ್ನು ಬಾಧೆಯನ್ನು ನಾವು ನಿಯಂತ್ರಿಸ್ಬೋದು. ಡಾಕ್ಟರ್ SI ಹರ್ಲಾಪುರ ಅವರೇ, ಒಬ್ಬ ಕೃಷಿ ವಿಜ್ಞಾನಿಯಾಗಿ ಗೋವಿಂಜೋಳ ಮತ್ತು ಸಸ್ಯ ರೋಗ ಶಾಸ್ತ್ರದ ಒಂದು ವಿಷಯದೊಳಗೆ ಸಾಕಷ್ಟು ಅನುಭವ ಉಳ್ಳಂಥವ್ರು, ಗೋವಿಂಜೋಳ ಬೆಳೆಯ ಉತ್ಪಾದನೆ ಮತ್ತು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಮುಖ್ಯವಾಗಿ ಈಗ ಗೋವಿಂಜೋಳಕ್ಕೆ ನಾವು ಏನಂತೀವಿ, ಕ್ವೀನ್ ಆಫ್ ಸೆಡಲ್ಸ್ ಅಂತಾರೆ. ಪ್ರತಿ ಈ ತರ ಜೋಳ, ಗೋಧಿ ಇವೆಲ್ಲದಕ್ಕಿಂತ ಹೆಚ್ಚು ಈಗ ಗೋವಿಂಜೋಳಕ್ಕೆ ಬೆಲೆ ಬಂದಿದೆ. ಅಂದ್ರೆ ಹೊರಗಡೆ ಸಾಕಷ್ಟು ಮಾರಾಟ ಆಗ್ತಾ ಇದೆ, ಅದರಲ್ಲಿರುವಂತಹ ಔಷಧಿಯ ಗುಣಗಳ ಬಗ್ಗೆ ಹೆಚ್ಚು ಕಲ್ಪನೆ ಬರ್ತಾ ಇದೆ. ಗೋವಿಂಜೋಳವನ್ನು ಸಾಕಷ್ಟು ತರಗಳಲ್ಲಿ ಉಪ ಮಾಡ್ತಾ ಇದ್ದಾರೆ, ಹೀಗಾಗಿ ಗೋವಿಂಜೋಳಕ್ಕೆ ಸಾಕಷ್ಟು ಬೆಲೆ ಇದೆ. ನಮ್ಮ ರೈತ ಬಾಂಧವರು ಗೋವಿಂಜೋಳವನ್ನು ಬೆಳೆಯಲು ಕಡ್ಡಿಲ್ಲ, ರೇಟ್ ಕಡಿಮೆ ಇದ್ರೂ ಕೂಡ ಅದು ಉತ್ಪಾದನೆ ಜಾಸ್ತಿ ಮಾಡಿದಾಗ ಲಾಭ ಖಂಡಿತ ಆಗಿ ಆಗ್ತದೆ, ಮತ್ತೆ ಅದಕ್ಕೆ ನಿರ್ವಹಣೆ ವೆಚ್ಚ ಕಡಿಮೆ. ಬೇರೆ ದವಸ ಧಾನ್ಯಗಳನ್ನು ನೋಡ್ತಾ ಇದ್ರೆ ಆ ನಿಟ್ಟಿನೊಳಗನ್ನು ಬೆಳಿಬಹುದು. ಆದರೆ ಬೆಳೆಯೋಕ್ಕಿಂತ ಮೊದಲು ಡಾಕ್ಟರ್ SI ಹರ್ಲಾಪುರ ಹೇಳಿದಂಗೆ ಗೋವಿಂಜೋಳ ಬೆಳೆಯ ಉತ್ಪಾದನೆ ಮತ್ತು ಈ ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಬೇಕು. ನಾವು ಮಾಹಿತಿ ಮಾಡಿಕೊಂಡಾಗ ಮಾತ್ರ, ಯಾಕಂದ್ರೆ ಯಾವ ಮಣ್ಣಿದೆ ನೋಡಿಕೊಂಡು ನಮ್ಮ ತಳಿಗಳ ಆಯ್ಕೆ ಮಾಡ್ಕೊಳ್ಬೇಕು, ಬೇಸಾಯ ಕ್ರಮಗಳನ್ನು ಸರಿಯಾಗಿ ಅನುಸರಿಸಬೇಕು, ರಸಗೊಬ್ಬರಗಳ ಬಳಕೆ, ಕೀಟನಾಶಕಗಳ ಬಳಕೆ ಇವನ್ನೆಲ್ಲ ಯಾವಾಗ ಯಾವಾಗ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದ ಮಾಹಿತಿ ನಮಗಿರಬೇಕು. ಎಮರ್ಜೆನ್ಸಿ ಏನಾದ್ರು ತೊಂದರೆ ಬಂದಾಗ ಆವಾಗ ಮತ್ತೆ ವಿಜ್ಞಾನಿಗಳ ಸಹಾಯ ತೆಗೆದುಕೊಂಡು ಒಂದು ಗೋವಿಂಜೋಳ ಬೆಳೆಯನ್ನು ರೋಗದಿಂದ ಮುಕ್ತವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನೋಡ್ರಿ, ಈಗ ಮುಂದೆ ಹಾಕೋ ಸಮಯ ಅಂದರೆ ಇನ್ನು 10-15 ದಿವಸದೊಳಗೆ ನೀವು ಹಾಕ್ಲಿಕ್ಕೆ ಅಡ್ಡಿಲ್ಲ. ರೋಹಿಣಿ ಮಳೆ ಬಂದು ಹೋದ್ಮೇಲೆ ಹಾಕಿದ್ರೆ ಅದು ಸಾಕಷ್ಟು ಉತ್ಪಾದನೆಯನ್ನು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಅದ. ನಮ್ಮ ರೈತ ಬಾಂಧವರಿಗೆ ಹೇಳೋಣಂದ್ರೆ ಜಾಸ್ತಿ ಉತ್ಪಾದನೆ ಮಾಡ್ಲಿಕ್ಕೆ ನೀವು ಹೆಚ್ಚು ವಿಶೇಷ ಶ್ರಮ ವಹಿಸ್ರಿ. ತುಂಬಾ ದೊಡ್ಡದಾದ ತೆನೆ ಬಂತು ಅಂದ್ರೆ ಖಂಡಿತವಾಗಿ ಉತ್ಪಾದನೆ ಜಾಸ್ತಿ ಆಗ್ತದೆ. ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ನೀವು ಮಾಡಿ, ಆವಾಗ ಖಂಡಿತವಾಗಿ ನಿಮ್ಮ ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾರುಕಟ್ಟೆಯೊಳಗೆ ನಿಮಗೆ ಬೆಲೆನೂ ಬರ್ತದೆ, ಗುಣಮಟ್ಟದ ಗೋವಿಂಜೋಳವನ್ನು ಕೂಡ ತಾವು ಬೆಳಿತೀರಿ, ಹಾಗೆ ಆಗ್ಲಿ ಅಂತ ಆಸೆ ಮಾಡ್ತೀವಿ. ಡಾಕ್ಟರ್ SI ಹರ್ಲಾಪುರ ಅವರೇ, ಇಲ್ಲಿ ತನಕ ಬಂದು ನಮ್ಮೆಲ್ಲ ರೈತ ಬಾಂಧವರಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದೀರಾ. ಗೋವಿಂಜೋಳ ಬೆಳೆಯ ಉತ್ಪಾದನೆ ಮತ್ತು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗೋವಿನ ಜೋಳದ ಬೆಳೆಯ ಮಾತುಕತೆ, ಗೋವಿನ ಜೋಳದ ಬೆಳೆಯ ತಾಂತ್ರಿಕತೆ ಈ ಬಗ್ಗೆ ಮಾತುಕತೆಯನ್ನು ಕೇಳಿದ್ರಿ. ಮಾತುಕತೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ SI ಹರ್ಲಾಪುರ್ ಹಾಗೂ ಶರಣಬಸವ ಚೋಳೇನ್. ಈಗ ಕೇಳಿ, ಬಾಗಲಕೋಟೆ ಜಿಲ್ಲೆಯ ರಬಗವಿ ತಾಲೂಕಿನ ಬನಹಟ್ಟಿಯ BR ಪೊಲೀಸ್ ಪಾಟೀಲ್ ಮತ್ತು ಸಂಘಟನೆಯಿಂದ ಲಾವಣಿ ಪದ. ಆದಿ ಬೀದಿ ತಿರುಗಿತು ಮಾತ ಜೋಡಿಗೆ ಹಾಡ ಮಂದಡ ಅಂತು ಜೋಳಿಗೆ ವಸ್ತು ಬ್ಯಾಡ ಒಡವಿ ಬ್ಯಾಡ ಅಂತು ಜೋಳಿಗೆ ವಸ್ತು ಬ್ಯಾಡ ಒಡವಿ ಬ್ಯಾಡ ಅಂತು ಜೋಳಿಗೆ ನಿಮ್ಮ ಕಟ್ಟು ಬ್ಯಾಡ ನಿಟ್ಟು ಬ್ಯಾಡ ಮುದ್ದೆ ಬಾಳಿಗೆ ಘೋರ ವಿಷ ನೋಡ್ರಿ ವ್ಯಸನ ಬಾಳಿಗೆ ನಂಬಿ ಕೆಟ್ಟಿರಿ ಜಾಗೆ ಖುಷಿ ನಾಳಿಗೆ ನಂಬಿ ಕೆಟ್ಟಿರಿ ಜಾಗೆ ಖುಷಿ ನಾಳಿಗೆ ನಿಮ್ಮ ವ್ಯಸನ ಜೋಳಿಗೆ ಹಾಕಿ ನಿಮ್ಮ ವ್ಯಸನ ಜೋಳಿಗೆ ಹಾಕಿ ಉಂಡ್ರಿ ಹೋಳಿಗೆ ಜೋಳಿಗೆ ಕಣ್ಣು ರಚ್ಚಿನು ಮಾಯಿ ಪಡೆದ ಜೋಳಿಗೆ ಕಣ್ಣು ರಚ್ಚಿನು ಮಾಯಿ ಪಡೆದ ಜೋಳಿಗೆ ಬಾಪು ಗೌಡ ಬಯಸಿದ ಬಾಪು ಗೌಡ ಬಯಸಿದ ಕೇಳಿ ಬಾಳಿಗೆ ಮಾತ ಜೋಳಿಗೆ ಲಾವಣಿ ಪದಗಳನ್ನ ಕೇಳುತ್ತಿರುವಿರಿ. ಸುಡಲಿ ಜೀವ ಅವ್ವ ನೋವ ಸುಡಲಿ ಜೀವ ದಾಸಿ ನನ್ನ ಮಕ್ಕಳು ಮರಿ ಪರದೆ.